ಕೇದಾರನಾಥದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಶ್ರೀ ಆದಿಶಂಕರಾಚಾರ್ಯರ ಪುತ್ಥಳಿ ಅನಾವರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ವೃಕ್ಷೋದ್ಯಾನ, ಈ ಕುರಿತು ಸಿದ್ದಾಪುರ ತಾಲೂಕಿನ ವಲಯ ಅರಣ್ಯ ಅಧಿಕಾರಿಗಳಾದ ಶಿವಾನಂದ್ ಎಸ್ ನಿಂಗಾಣಿ ಅವರೊಂದಿಗೆ ಸಂದರ್ಶನ. ಶಿವಾನಂದ್ ಎಸ್ ನಿಂಗಾಣಿ ಅವರಿದ್ದಾರೆ. ಇವರನ್ನ ಈಗ ನಾವು ಮಾತಾಡಿಸುವ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ವೃಕ್ಷೋದ್ಯಾನ ಮಾಡಿದ್ದಾರೆ. ಈ ವೃಕ್ಷೋದ್ಯಾನದ ಉದ್ದೇಶ ಮತ್ತು ಅದರ ಮಹತ್ವ ಏನು ಅಂತ ಹೇಳಿದ್ರೆ, ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಸಸ್ಯ ಪ್ರಭೇದಗಳನ್ನು ಈ ಉದ್ಯಾನದಲ್ಲಿ ಬೆಳೆಸ್ತಾ ಇದ್ದಾರೆ. ಎಷ್ಟೋ ನಶಿಸಿ ಹೋಗುವಂಥ ಸಸ್ಯಗಳನ್ನು ಕೂಡ ತಂದು ಇಲ್ಲಿ ಬೆಳೆಸ್ತಾ ಇದ್ದಾರೆ. ನಮಗೆ ಎಲ್ಲ ಪಶ್ಚಿಮ ಘಟ್ಟದ ಎಲ್ಲ ಪ್ರದೇಶಕ್ಕೆ ಹೋಗಿ ಎಲ್ಲ ಸಸಿಗಳನ್ನು ನೋಡಲಿಕ್ಕೆ ಆಗಲ್ದವರು ಇಲ್ಲಿ ಬಂದು ಈ ವಿಶಿಷ್ಟ ಸಸ್ಯ ಪ್ರಭೇದಗಳನ್ನು ನೋಡಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಶಿವಾನಂದ್ ನಿಂಗಾಣಿಯವರು. ನಮಸ್ತೆ ಸರ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಈ ಸಿದ್ದಾಪುರ ತಾಲೂಕಿನ ಅರಣ್ಯ ಪ್ರದೇಶದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಇದು ಪಶ್ಚಿಮ ಘಟ್ಟದ ಒಂದು ಹೃದಯ ಭಾಗ ಅಂತ ನಾವು ಹೇಳ್ಬೋದು. ಇಲ್ಲಿ ಪಶ್ಚಿಮ ಘಟ್ಟದ ಎಲ್ಲ ವಿಶೇಷ ಜಾತಿಯ ಸಸ್ಯವರ್ಗಗಳನ್ನು ನಾವು ಅರಣ್ಯ ಪ್ರದೇಶದಲ್ಲಿ ನೋಡ್ತೀವಿ. ಸೊ ಆ ವಿಶೇಷ ಜಾತಿಯ ಅವನತಿಯ ಹಂತದಲ್ಲಿರುವಂತಹ ಆ ಸಸ್ಯಗಳ ಒಂದು ಸಂರಕ್ಷಣೆ ಮಾಡೋದು ಹಾಗೂ ಮುಂದಿನ ಪೀಳಿಗೆಗೆ ಅದರ ಮಾಹಿತಿ ಸಿಗಲಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಾವು ಸಿದ್ದಾಪುರದ ವಲಯದಲ್ಲಿ ಈ ಟ್ರೀ ಪಾರ್ಕನ್ನು ನಿರ್ಮಾಣ ಮಾಡಿರ್ತೀವಿ. ಸುಮಾರು 1996 ಈ ಟ್ರೀ ಪಾರ್ಕ್ನ ನಿರ್ಮಾಣ ಆಗಿರುತ್ತದೆ. ಇದು ಸರ್ವೇ ನಂಬರ್ 23A ಹಾಗೂ 89A ಈ ಟ್ರೀ ಪಾರ್ಕ್ ಬರುತ್ತದೆ. ಸೊ ಇದನ್ನು 2011-12 ನಾವು ಇದಕ್ಕೊಂದು ರಿನೋವೇಟ್ ಮಾಡಿರ್ತೀವಿ. ರಿನೋವೇಟ್ ಮಾಡಿ ಸುಮಾರು 27 ಹೆಕ್ಟರ್ಗಳ ಒಂದು ಈ ಟ್ರೀ ಪಾರ್ಕ್ನ ಒಂದು ಹೊಸ ಪುನಶ್ಚೇತನವನ್ನು ನಾವು ಅದಕ್ಕೆ ಕೊಟ್ಟಿರ್ತೀವಿ. ಈ 27 ಹೆಕ್ಟರ್ ಟ್ರೀ ಪಾರ್ಕಿನಲ್ಲಿ ಸುಮಾರು 17 ಹೆಕ್ಟರ್ ಪ್ರದೇಶದಲ್ಲಿ ನಾವು ಸುಮಾರು 220 ಜಾತಿಯ ಈ ಪಶ್ಚಿಮ ಘಟ್ಟದ ವಿಶೇಷ ಅವನತಿ ಹಂತದಲ್ಲಿರುವಂತಹ ಅಥವಾ ವಿಶೇಷ ಜಾತಿಯ ಸಸ್ಯವರ್ಗಗಳ ಒಂದು ಪ್ಲಾಂಟಿಂಗ್ ಅನ್ನು ನಾವು ಈ 17 ಹೆಕ್ಟರ್ಗಳಲ್ಲಿ 2011-12 ಮಾಡಿದ್ದೀವಿ. ಅಲ್ಲದೆ ಸುಮಾರು 2.5 ಹೆಕ್ಟರ್ಗಳ ಬೋಲ್ಕೋ ಜಾತಿಯ ಬಾಂಬು ನೆಡುತೋಪವನ್ನು ನಾವು ಇಲ್ಲಿ ಈ ಒಂದು ಟ್ರೀ ಪಾರ್ಕ್ನಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅಲ್ಲದೆ ಉಳಿದ 7.5 ಹೆಕ್ಟರ್ ಪ್ರದೇಶ 7.50 ಹೆಕ್ಟರ್ ಪ್ರದೇಶದಲ್ಲಿ ನಾವು ಈ ಮಕ್ಕಳ ಆಟಿಕೆಗಳಾಗಿರ್ಬೋದು, ಕೆರೆ ಆಗಿರ್ಬೋದು, ವಾಕಿಂಗ್ ಪಾತ್ ಆಗಿರ್ಬೋದು, ಆಸನ ವ್ಯವಸ್ಥೆ ಆಗಿರ್ಬೋದು ಅಥವಾ ಹುಲ್ಲುಗಾವಲನ್ನು ಕೂಡ ಅದರ ಒಂದು ಇದನ್ನು ಕೂಡ ನಾವು ಹುಲ್ಲು ಹಾಸು ಅಂತ ಏನು ಕರಿತೀವಿ ಅದರದ್ದು ಕೂಡ ಒಂದು ಅಲ್ಲಿ ಬೆಳೆಸಲಾಗಿದೆ. ಅಲ್ಲದೆ ಈ ಟ್ರೀ ಪಾರ್ಕಲ್ಲಿ ಸುಮಾರು 220 ಜಾತಿಯ ವಿಶೇಷ ಸಸ್ಯವರ್ಗ ಅಂತ ನಾನು ಏನು ಹೇಳಿದೆ ಅದರಲ್ಲಿ ಕುಂಕುಮ ಆಗಿರ್ಬೋದು, ಕವಲು ಆಗಿರ್ಬೋದು, ಕುಂಟ ನೆರಳೆ ಆಗಿರ್ಬೋದು, ತಪಸ್ಸೆ, ಕೆಂಪು ನೆರಳೆ, ಅಂಕೋಲೆ, ಬರನಿಗೆ, ಜುಮ್ಮ ಆಮೇಲೆ ಶ್ರೀಗಂಧ, ಹೊಳೆಮತ್ತಿ, ಪುತ್ರಜೀವಿ, ಕಾಯಿದೂಪ, ಗೋಣಿ, ಈ ಥರದ ವಿಶೇಷ ಜಾತಿಯ ಸುಮಾರು 220 ಸ್ಪೀಸಸ್ಗಳನ್ನು ನಾವು ಇಲ್ಲಿ ಪ್ಲಾಂಟಿಂಗ್ ಮಾಡಿದ್ದೀವಿ. ಅಲ್ಲದೆ ಕಳೆದ 2 ವರ್ಷಗಳಿಂದ ಕೂಡ ನಾವು ಇಲ್ಲಿ ನಿರಂತರವಾಗಿ ಪ್ಲಾಂಟಿಂಗ್ ಮಾಡ್ತಾ ಇದ್ದೀವಿ. ಹೊಸ ಹೊಸ ಜಾತಿಯ ಸಸ್ಯವರ್ಗಗಳನ್ನು ನಾವು ಇಲ್ಲಿ ಪ್ಲಾಂಟಿಂಗ್ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಕೂಡ ನಾವು ಸುಮಾರು 1,000 ವಿಶೇಷ ಜಾತಿಯ ಸಸ್ಯಗಳನ್ನು ನಾವು ಈ ಟ್ರೀ ಪಾರ್ಕ್ನಲ್ಲಿ ನೆಟ್ಟಿದ್ದೀವಿ. ಈ ವರ್ಷವೂ ಕೂಡ ಸುಮಾರು 250 ವಿಶೇಷ ಜಾತಿಯ ಸಸ್ಯಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಅಲ್ಲದೆ ಈ ಟ್ರೀ ಪಾರ್ಕ್ನಲ್ಲಿ ನಾವು ಕಂಪೌಂಡ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದರ ಒಂದು ಪ್ರೊಟೆಕ್ಷನ್ ಸಲುವಾಗಿ. ಅಲ್ಲದೆ ಇಲ್ಲಿ ಈ ಟ್ರೀ ಪಾರ್ಕಿನಲ್ಲಿ ಸುಮಾರು ಸೋಲಾರ್ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ರಾತ್ರಿ ಸಮಯದಲ್ಲಿ ಆ ಟ್ರೀ ಪಾರ್ಕ್ ವಿಜಿಟ್ ಮಾಡಿದ್ರೂ ಕೂಡ ಎಲ್ಲ ಸೋಲಾರ್ ಬೆಳಕಿನ ವ್ಯವಸ್ಥೆ ಕೂಡ ಈ ಟ್ರೀ ಪಾರ್ಕಿನಲ್ಲಿದೆ. ಅಲ್ಲದೆ ಈಗ 19-20 ಸಾಲಿನಲ್ಲಿ ನಾವು ಹೊಸ ಇಂಟರ್ಪ್ರಿಟೇಷನ್ ಸೆಂಟರನ್ನು ಕೂಡ ನಿರ್ಮಾಣ ಮಾಡಿರ್ತೀವಿ. ಈ ಇಂಟರ್ಪ್ರಿಟೇಷನ್ ಸೆಂಟರ್ನ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಈ ಸಿದ್ದಾಪುರ ವಲಯದ ಅರಣ್ಯ ಪ್ರದೇಶದಲ್ಲಿ ಇರುವಂಥ ಅರಣ್ಯ ಪ್ರದೇಶ ಅಥವಾ ಪ್ರಾಣಿ ವರ್ಗ ಹಾಗೂ ಅವನತಿ ಹಂತದಲ್ಲಿರುವಂತಹ ಸಸ್ಯವರ್ಗ ಹಾಗೂ ಪ್ರವಾಸಿ ಸ್ಥಾನ ಈ ಎಲ್ಲ ವಿಶೇಷ ಮಾಹಿತಿ ಒಳಗೊಂಡಂತಹ ಫಲಕಗಳನ್ನು ನಾವು ಇಂಟರ್ಪ್ರಿಟೇಷನ್ ಸೆಂಟರ್ನಲ್ಲಿ ಇಟ್ಟಿದ್ದೀವಿ. ಅಲ್ಲದೆ ಸೆಂಟರ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್ ಅವರ ಬೆಂಬಲದೊಂದಿಗೆ ಅನೇಕ ಹುಲಿ ಆಗಿರ್ಬೋದು ಅಥವಾ ಪಕ್ಷಿಗಳ ಮಾಡೆಲ್ಗಳನ್ನು ಕೂಡ ನಾವು ಈ ಇಂಟರ್ಪ್ರಿಟೇಷನ್ ಸೆಂಟರ್ನಲ್ಲಿ ನಾವು ಇಟ್ಟಿದ್ದೀವಿ. ಸೊ ಓವರಾಲ್ ಉದ್ದೇಶ ಏನಪ್ಪ ಅಂತಂದರೆ ಇದರದು ಈ ಮುಂದಿನ ಪೀಳಿಗೆ ಮುಂದಿನ ಜನರೇಷನ್ಗೆ ಈ ಪಶ್ಚಿಮಘಟ್ಟದಲ್ಲಿರುವ ಸಿದ್ದಾಪುರ ವಲಯದಲ್ಲಿರುವ ಅರಣ್ಯ ಪ್ರದೇಶ ಆಗಿರ್ಬೋದು, ಅರಣ್ಯ ಸಂರಕ್ಷಣೆ ಆಗಿರ್ಬೋದು, ಇಲ್ಲಿರುವಂಥ ಅವನತಿ ಹಂತದಲ್ಲಿರುವಂಥ ಸಸ್ಯವರ್ಗಗಳಾಗಿರ್ಬೋದು, ಪ್ರಾಣಿ ವರ್ಗಗಳಾಗಿರ್ಬೋದು, ಇಂಚಿಂಚು ಮಾಹಿತಿಯನ್ನು ಕೂಡ ಈ ಮುಂದಿನ ಪೀಳಿಗೆಗೆ ಸಿಗಲಿ, ಚಿನ್ನರಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಇಂಟರ್ಪ್ರಿಟೇಷನ್ ಸೆಂಟರ್ ಅನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಈ 27 ಹೆಕ್ಟೇರ್ ಪ್ರದೇಶದ ಈ ಪಾರ್ಕ್ ಅನ್ನು ನೋಡ್ಕೊಳ್ಳಿಕ್ಕೆ ಮತ್ತು ನಿರ್ವಹಣೆಗೆ ಏನು ವ್ಯವಸ್ಥೆ? ಈ 27 ಹೆಕ್ಟೇರ್ ಪ್ರದೇಶನ ನೋಡ್ಕೊಳ್ಳಿಕ್ಕೆ ಅಲ್ಲಿ ನಾವು ಹಗಲು ಕಾವಲುಗಾರರು ಕೂಡ ಅಲ್ಲಿ ಟ್ರೀ ಪಾರ್ಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲದೆ ರಾತ್ರಿ ಕಾವಲುಗಾರರು ಕೂಡ ಅಲ್ಲಿ ನಿರ್ವಹಿಸ್ತಿದ್ದಾರೆ. ಸುಮಾರು 5 ಜನ ಕಾವಲುಗಾರನ್ನ ನಾವು ಈ ಟ್ರೀ ಪಾರ್ಕಿನ ನಿರ್ವಹಣೆಗೆ ನಾವು ಅಲ್ಲಿ ಇಟ್ಟಿದ್ದೀವಿ. ಮತ್ತೆ ಹೋದ ಸಾರಿ 1,000 ಸಸ್ಯ ಪ್ರಭೇದಗಳನ್ನು ಮತ್ತೆ ನಾವು ನಾಟಿ ಮಾಡಿದ್ದೀವಿ ಅಂದ್ವಿ. ಅಂದರೆ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿನೂ ಅಥವಾ ಈ ಹಿಂದೆ ನೆಟ್ಟಂತ ಸಸ್ಯಗಳು ಉಳಿಲಾರದೆ ನಾಶವಾಗಿದ್ದಂಥ ಪ್ರದೇಶದಲ್ಲಿ ಅಥವಾ ಆ ಜಾಗದಲ್ಲಿ ಹಾಕಿತ್ತು? ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ನಾವು ಈಗಾಗಲೇ ನಾನು ಹೇಳಿದೆ, ಸುಮಾರು 2012-13 ನಾವು ಸುಮಾರು ಸಸ್ಯಗಳನ್ನು ಅಲ್ಲಿ ನೆಟ್ಟಿದ್ದೀವಿ ಅಂಥೇಳಿ. ಅದರಲ್ಲಿ ಕೆಲವೊಂದು ಸತ್ತ ಸಸ್ಯಗಳನ್ನು ಕೂಡ ನಾವು ಇಲ್ಲಿ ಹೊಸ ಜಾತಿಯ ಸಸ್ಯವೊಂದಿಗೆ ಅದನ್ನು ರಿಪ್ಲೇಸ್ ಮಾಡಿದ್ದೀವಿ. ಅಲ್ಲದೆ ಕೆಲವೊಂದು ಖಾಲಿ ಜಾಗ ಸಿಕ್ಕಲ್ಲೂ ಕೂಡ ನಮಗೆ ಅನುಕೂಲಕರ ಆಗುವಂಥ ರೀತಿಯಲ್ಲಿ ಹೊಸ ಹೊಸ ಸಸ್ಯವರ್ಗಗಳನ್ನು ನಾವು ನೆಡ್ತಾ ಇದ್ದೀವಿ. ಯಾಕೆ ಆ ಸಸ್ಯಗಳು ಸಾಯ್ತಾ ಇದ್ದಾವೆ ಅಂತ? ಸಸ್ಯಗಳು ಜಾಸ್ತಿ ಪ್ರಮಾಣದಲ್ಲಿ ಯಾವುದೇ ಸತ್ತಿರೋದು ಕಂಡು ಬಂದಿರೋದಿಲ್ಲ. 1-2 ಕ್ಲೈಮೆಟಿಕ್ ಕಂಡೀಷನ್ ಆಗಿರ್ಬೋದು, ಜಾಸ್ತಿ ಈ ಭಾಗದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಕೆಲವೊಂದು ಕ್ಲೈಮೆಟಿಕ್ ವೇರಿಯೇಷನ್ ನ್ಯಾಚುರಲ್ ಇದರಿಂದ ಕೆಲವೊಂದು ಸಸ್ಯಗಳ ಸತ್ತಿರ್ತವೆ. ಬಟ್ ನಾವು ಅದನ್ನು ಹೊಸ ಸಸ್ಯಗಳಿಂದ ಕ್ಯಾಜುವಲಿಟಿ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ. ಇಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಇದೆ? ಈಗ ಇಲ್ಲಿ ಈ ಟ್ರೀ ಪಾರ್ಕ್ನ ಪಕ್ಕದಲ್ಲಿಯೇ ಶಂಕರ ಮಠ, ಅಲ್ಲಿ ಸುಮಾರು ಪ್ರವಾಸಿಗರು ಆ ಶಂಕರ ಮಠಕ್ಕೆ ವಿಸಿಟ್ ಮಾಡ್ತಾರೆ. ಅಲ್ಲದೆ ಇಲ್ಲಿ 15 ಕಿಲೋಮೀಟರ್ ಅಂತರದಲ್ಲಿ ಜೋಗ ಜಲಪಾತ ವೀಕ್ಷಿಸಲು ಕೂಡ ಸುಮಾರು ಜನರು ಸಿದ್ದಾಪುರಕ್ಕೆ ಭೇಟಿ ನೀಡ್ತಾರೆ. ಸೊ ಆ ಎಲ್ಲ ಅನುಕೂಲಕರ ರೀತಿಯಲ್ಲಿ ಈ ಟ್ರೀ ಪಾರ್ಕ್ ಅವರು ವಿಸಿಟ್ ಮಾಡಿದರೆ ಅವರಿಗೆ ಅಲ್ಲಿ ವಿಶ್ರಾಂತಿ ಮಾಡಲಿಕ್ಕಾಗಿರ್ಬೋದು ಅಥವಾ ಅವ್ರ ಮಕ್ಕಳಿಗೆ ಆಟ ಆಡಲಿಕ್ಕೆ ಆಗಿರ್ಬೋದು, ಎಲ್ಲ ಥರದ ಅನುಕೂಲತೆಗಳು ಅಲ್ಲಿ ಇರೋದರಿಂದ ಪ್ರವಾಸಿಗರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಅಲ್ಲದೆ ಇಲ್ಲಿಯ ಸ್ಥಳೀಯ ಜನರಿಗೆ ವಾಕಿಂಗ್ ಮಾಡಲು ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಇಲ್ಲಿ ವಾಕಿಂಗ್ ಪಾತ್ ಇರೋದ್ರಿಂದ ಅವರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಸುಮಾರು ತಿಂಗಳಿಗೆ ಜನ ಒಂದು ಮಂತಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ರಿಜಿಸ್ಟರ್ನ ಇಟ್ಟು ಪ್ರತಿಯೊಬ್ಬರು ಯಾರು ಬರ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ನಾವು ನೋಟ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ನೀವು ಚಾರ್ಜ್ ಮಾಡಲ್ಲ, ಹಾಗಾಗಿ ನಿರ್ವಹಣೆ ಏನು ಕಷ್ಟ ಆಗ್ತಾ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ನಾವು ಸಾರ್ವಜನಿಕರಿಗೆ ಆಗಲಿ ಚಿಕ್ಕ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಯಾವುದೇ ಥರ ಈ ಟ್ರೀ ಪಾರ್ಕ್ ಕಂಪ್ಲೀಟ್ಲಿ ಫ್ರೀ ಆಗಿದೆ. ನಿರ್ವಹಣೆಗೆ ಯಾವುದೇ ಥರದ ಕಷ್ಟ ಅಂತ ಇಲ್ಲ. ಸರ್ಕಾರದಿಂದ ಕೂಡ ಟ್ರೀ ಪಾರ್ಕ್ ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿಯೇ ಇದು ಟ್ರೀ ಪಾರ್ಕ್ ಇಂಪ್ರೂವ್ಮೆಂಟ್ಗೆ ಸುಮಾರು ಅವಕಾಶಗಳು ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ. ನಿರ್ವಹಣೆಗೆ ಯಾವುದೇ ಥರದ ತೊಂದರೆ ಆಗ್ತಾ ಇಲ್ಲ. ಎಂಡೇಂಜರ್ ಸ್ಪೀಸೀಸ್ ಅಂತ ಹೇಳ್ತೀವಿ, ಅಂಥ ಒಂದು ಸಸ್ಯ ಪ್ರಭೇದಗಳನ್ನು ಒಂದು ಕಡೆ ಹಾಕಿ ಅಲ್ಲೊಂದು ಬೋರ್ಡ್ ಹಾಕಿ ಅವುಗಳ ಹೆಸರು ಬರೆದು ಇವುಗಳನ್ನು ಯಾಕೆ ನಾವು ಕಾಪಾಡಬೇಕಾಗಿದೆ, ಇಂಥವೆಲ್ಲ ಮಹತ್ವದ ವಿಚಾರಗಳನ್ನು ಅಲ್ಲಿ ನಾನು ತಿಳಿಸಿಕೊಡ್ಲಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ. ಈಗ ನಾವು ಅಲ್ಲಿ ತಾವು ಅಲ್ಲಿ ಟ್ರೀ ಪಾರ್ಕಿಗೆ ವಿಸಿಟ್ ಮಾಡಿದರೆ ಅಲ್ಲಿ ನಾವು ಬೆಳೆಸಿರುವಂಥ ಪ್ರತಿ ಸಸ್ಯದ ಬಗ್ಗೆ, ಅದರ ಬಾಟನಿಕಲ್ ನೇಮು, ಅದರ ಯೂಸಸ್ಸು, ಅದರ ಮಹತ್ವದ ಬೋರ್ಡನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ ಈಗಾಗಲೇ ಅಲ್ಲಿ. ಅಲ್ಲದೆ ಕೂಡ ಜನರಿಗೆ ಮನಸ್ಸಿಗೆ ಮುಟ್ಟುವಂತಹ ಅವೇರ್ನೆಸ್ ಬೋರ್ಡ್ಸ್ಗಳನ್ನು ಕೂಡ ನಾವು ಅಲ್ಲಲ್ಲೇ ಕೂಡ ಅದನ್ನು ಹಾಕಿದ್ದೀವಿ. ಸೊ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಥವಾ ಅವನತಿ ಹಂತದಲ್ಲಿರುವ ಅಲ್ಲಿರುವಂಥ ಸಸ್ಯವರ್ಗದ ಮಾಹಿತಿ ನೀಡುವ ಏನು ಅವಕಾಶಗಳಿದೆ ಅದನ್ನು ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಪಾರ್ಕಿಗೂ ಈ ಪಾರ್ಕಿಗೂ ಏನು ವ್ಯತ್ಯಾಸ, ಇಲ್ಲಿಗೆ ಯಾಕೆ ಬರಬೇಕು? ನಾನು ಈಗಾಗಲೇ ಹೇಳಿದ್ದೀನಿ, ಸಿದ್ದಾಪುರ ಅರಣ್ಯ ಪ್ರದೇಶವು ಒಂದು ವಿಶೇಷವಾದಂತಹ ಅರಣ್ಯ ಪ್ರದೇಶ. ಇಲ್ಲಿ ನಾವು ಮಾಯಿಸ್ಟ್ ಡೆಸಿಡಿಯಸ್ ಆಗಿರ್ಬೋದು, ಡ್ರೈ ಡೆಸಿಡಿಯಸ್ ಆಗಿರ್ಬೋದು, ಸೆಮಿ ಎವರ್ಗ್ರೀನ್ ಆಗಿರ್ಬೋದು ಅಥವಾ ಎವರ್ಗ್ರೀನ್ ಆಗಿರ್ಬೋದು, ಈ ಥರದ ಎಲ್ಲ ವಿಧದ ಅರಣ್ಯ ಪ್ರದೇಶವನ್ನು ನಾವು ಇಲ್ಲಿ ನೋಡ್ತೀವಿ. ಎಲ್ಲ ಥರದ ಸಸ್ಯವರ್ಗ ಇಲ್ಲಿ ಸಿದ್ದಾಪುರದಲ್ಲಿ ಕಂಡು ಬರ್ತದೆ. ಅದರಲ್ಲೂ ಮುಖ್ಯವಾಗಿ ತಾವು ನೋಡಿರ್ಬೋದು, ಪಶ್ಚಿಮಘಟ್ಟದಲ್ಲಿ ಇರುವಂಥ ಸಸ್ಯವರ್ಗ ಎಲ್ಲಿಯೂ ಕೂಡ ಕಂಡು ಬರೋದಲ್ಲ. ಆ ಥರ ಒನ್ ಆಫ್ ದಿ ವರ್ಲ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಏನು ಕರಿತೀವಿ, ಇದು ಪಶ್ಚಿಮಘಟ್ಟಕ್ಕೆ ಹೆಸರು ಹೋಗುತ್ತದೆ. ಇಡೀ ಜಗತ್ತಿನಲ್ಲಿರುವಂತಹ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಪಶ್ಚಿಮಘಟ್ಟವು ಕೂಡ ಒಂದು. ಅಲ್ಲದೆ ಸಿದ್ದಾಪುರ ಅರಣ್ಯ ಪ್ರದೇಶ ಪಶ್ಚಿಮಘಟ್ಟದ ಹೃದಯ ಭಾಗವಂತ ನಾವು ಕರಿಬೋದು. ಯಾಕಂತಂದರೆ ಆ ಎಲ್ಲ ಸಸ್ಯವರ್ಗಗಳು ಕೂಡ ಸಿದ್ದಾಪುರ ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಸೊ ಹೀಗಾಗಿ ಸೊ ಇದು ಅವನತಿ ಹಂತದಲ್ಲಿರುವಂತಹ ಸಸ್ಯವರ್ಗದ ಮಹತ್ವವನ್ನು ಸಾರುವಂತಹ ಒಂದು ಅರಣ್ಯ ಪ್ರದೇಶ ಸಿದ್ದಾಪುರ ಅರಣ್ಯ ಪ್ರದೇಶ. ಸಾರ್ವಜನಿಕರು ಇಲ್ಲಿ ಬರ್ತಾ ಇದ್ದಾರೆ, ಹೇಗೆ ನಡ್ಕೊಳ್ತಾ ಇದ್ದಾರೆ ಮತ್ತು ಹೇಗೆ ನಡ್ಕೋಬೇಕು? ಈಗ ನೀವು ನೋಡ್ತೀರಿ, ಈಗ ಕೆಲವೊಂದು ಲೋಕಲ್ ಪಾರ್ಕ್ಗಳಿಗೂ ಆ ಥರ ಈ ಥರ ವಿಶೇಷವಾದ ಟ್ರೀ ಪಾರ್ಕ್ಗಳಿಗೂ ಸುಮಾರು ವ್ಯತ್ಯಾಸ ಇರುತ್ತದೆ. ಆದರೆ ನಮ್ಮ ಸಿದ್ದಾಪುರದ ಜನರು ಒಂಥರ ಅರಣ್ಯ ಜೊತೆಗೆ ಒಂದು ಒಳ್ಳೆಯ ನಂಟು ಇಟ್ಕೊಂಡಿರುವಂಥ ಜನರು. ಇಲ್ಲಿ ಆ ಥರದ ಯಾವುದೇ ಐತಿಹಾಸಿಕ ಘಟನೆಗಳಾಗಲಿ ಅಥವಾ ಟ್ರೀ ಪಾರ್ಕ್ ಮಿಸ್ಯೂಸ್ ಪರ್ಪಸ್ ಆಗುವಂತಹ ಯಾವುದೇ ಥರದ ಚಟುವಟಿಕೆಗಳು ಈವರೆಗೂ ಕಂಡು ಬಂದಿಲ್ಲ. ಜನರು ಇದರ ಸದುಪಯೋಗ ಪಡ್ಕೋತಾ ಇದ್ದಾರೆ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಸಸಿ ಮುಟ್ಟುದು, ಮುರಿಯುವುದು, ಹೂ ಕೀಳುವುದು, ಹಂಗೇನು ಅಲ್ಲಿ ನಮ್ಮ ಕಾವಲುಗಾರರು ಯಾವಾಗಲೂ ಇರೋದರಿಂದ ಆ ಥರದ ಘಟನೆಗಳಿಗೆ ನಾವು ಯಾವುದೇ ಅವಕಾಶಗಳನ್ನು ಕಲ್ಪಿಸಿಕೊಡಲ್ಲ. ಯಾಕಂದರೆ ವಿಶೇಷ ಜಾತಿಯ ಸಸ್ಯಗಳಂದರೆ ಅದಕ್ಕೊಂದು ವಿಶೇಷ ಕಾಳಜಿಯ ಅವಶ್ಯಕತೆ ಇರುತ್ತದೆ. 5 ಕಾವಲುಗಾರರು ಅದೇ ಉದ್ದೇಶದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಅಲ್ಲಿ ಸಂಬಂಧಪಟ್ಟಂಥ ಫಾರೆಸ್ಟ್ ಗಾರ್ಡ್ ಆಗಲಿ, ಉಪ ವಲಯರಣ ಅಧಿಕಾರಿಗಳಾಗಲಿ ಈ ಟ್ರೀ ಪಾರ್ಕ್ ಬಗ್ಗೆ ತುಂಬ ಮುತುವರ್ಜಿ ವಹಿಸ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಇಲ್ಲಿ ಸಣ್ಣ ಪುಟ್ಟ ಆಹಾರ ಪೊಟ್ಟಣಗಳು, ನೀರು ಹಿಂಗೆ ಸಿಗುವ ಹಾಗೆ ಒಂದು ಸಣ್ಣ ಅಂಗಡಿ ಅಂತವೇನರೂ ಇದಾವ? ಇಲ್ಲ, ಅಲ್ಲಿ ಶಂಕರ ಮಠದ ಅಪೋಸಿಟ್ ಅಲ್ಲಿ ಸುಮಾರು ಅಲ್ಲಿ ಅಂಗಡಿಗಳು, ಸಣ್ಣ ಪುಟ್ಟ ಅಂಗಡಿಗಳು ಸಿಗ್ತಾ ಇದೆ. ಅಲ್ಲಿ ನಮ್ಮ ಟ್ರೀ ಪಾರ್ಕಲ್ಲಿ ನಾವು ಯಾವುದೇ ಅಂಗಡಿಗಳ ವ್ಯವಸ್ಥೆಗಳಾಗಲಿ ಆ ಥರದ ನಾವು ಮಾಡಿಲ್ಲ. ಯಾಕಂತಂದರೆ ನಾವು ಅದು ಮಾಡಿದರೆ ಅಲ್ಲಿ ಕೆಲವೊಂದ್ಸಲ ಅದು ಅಲ್ಲೇ ಬಿಸಾಕಿ ಟ್ರೀ ಪಾರ್ಕನ್ನು ಸ್ವಚ್ಛತೆಗೆ ಒಂದು ಇದು ಮಾಡುವಂಥ ಚಾನ್ಸಸ್ ಇರೋದರಿಂದ ನಾವು ಅಲ್ಲಿ ಯಾವುದೇ ಥರದ ಆ ಥರ ಇದನ್ನು ಮಾಡಿಲ್ಲ. ಬಟ್ ಸಮೀಪದಲ್ಲಿ ಒಂದು 50 ಮೀಟರ್ದಲ್ಲಿ ಬರುವಂಥ ಪ್ರವಾಸಿಗರಿಗೆ ಅವ್ರಿಗೆ ಏನು ಬೇಕೋ ಆ ಅವಶ್ಯಕತೆಗಳು ಅಲ್ಲಿ ಸಿಗ್ತದೆ ಅಂತ ಹೇಳಿದ್ರು. ಇದು ಪ್ರವಾಸೋದ್ಯಮದ ಒಂದು ಭಾಗವಾಗಿ ಈ ಪಾರ್ಕಿಗೆ ಬರುವ ಹಾಗೆ ಅದಕ್ಕೊಂದು ಪ್ರಚಾರ, ಅದಕ್ಕೊಂದು ಏನಾದರೂ ಅದರ ಹೆಗ್ಗಳಿಕೆ ತಿಳಿಸುವಂಥದ್ದು ಏನಾದರೂ ಇದೆಯಾ? ಇಲ್ಲ, ಈ ಒಂದು ವಿಚಾರದ ಬಗ್ಗೆ ನಾವು ಈಗಾಗಲೇ ಅಲ್ಲಿ ಈ ಟ್ರೀ ಪಾರ್ಕಿನ ಬಗ್ಗೆ ಒಂದಷ್ಟು ಬ್ರೋಚರ್ಸ್ಗಳನ್ನು ಮಾಡಿ ಸೊ ಮುಂದಿನ ದಿನಗಳಲ್ಲಿ ಆ ಬ್ರೋಚರ್ಸ್ಗಳು ಜೋಗ ಜಲಪಾತ ವೀಕ್ಷಿಸಲು ಬರುವಂತಹ ಜನರಾಗಿರ್ಬೋದು ಅಥವಾ ಸಿದ್ದಾಪುರಿಗೆ ಬರುವಂತಹ ಪ್ರವಾಸಿಗರಾಗಲಿ ಅವರಿಗೆ ಮುಟ್ಟುವಂತಹ ಒಂದು ಯೋಜನೆಗಳನ್ನು ರೂಪಿಸ್ಬೇಕಂತೇಳಿ ನಾವು ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಜನರಿಗೆ ಈ ಟ್ರೀ ಪಾರ್ಕಿನ ಬಗ್ಗೆ ವಿಷಯ ಮುಟ್ಟುವ ಥರ. ಎಲ್ಲ ಶಾಲಾ ಕಾಲೇಜುಗಳಿಗೂ ಪ್ರಮುಖವಾಗಿ ಈ ವಿಷಯ ಮುಟ್ಟಬೇಕು. ಈ ಶಾಲಾ ಕಾಲೇಜುಗಳ ಬಗ್ಗೆ ಅಂತ ಹೇಳಿದ ತಕ್ಷಣ ನನಗೊಂದು ವಿಚಾರ ನೆನಪಾಯಿತು. ನಾವು ಈ ಇಂಟರ್ಪ್ರಿಟೇಷನ್ ಸೆಂಟರ್ನ ಅದೇ ವಿದೇಶಕ್ಕೆ ನಾವು ಮಾಡಿದ್ದೀವಿ. ಇಂಟರ್ಪ್ರಿಟೇಷನ್ನಲ್ಲಿ ನಾವು ಒಂದು ಹಾಲನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ. ಈ ನಾವು ಪ್ರತಿ ವರ್ಷ ಚಿನ್ನರವನ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯಿಂದ ನಾವು ಪ್ರತಿ ವರ್ಷ ಮಕ್ಕಳನ್ನು ಒಂದು ದಿನ ಕಾಡಿಗೆ ಕರ್ಕೊಂಡೋಗಿ ಕಾಡಿನ ಮಹತ್ವ ಪ್ರತಿಯೊಂದು ನಾವು ಅರಣ್ಯ ಇಲಾಖೆಯಿಂದ ನಿರ್ವಹಿಸುವಂಥ ಕೆಲಸಗಳ ಬಗ್ಗೆ ಚಿನ್ನರಿಗೆ ನಾವು ಅನೇಕ ರೀತಿಯಲ್ಲಿ ಅವರಿಗೆ ಮಾಹಿತಿಯನ್ನು ನೀಡುವಂತಹ ಕೆಲಸ ಇಲಾಖೆಯಿಂದ ಮಾಡ್ತಾ ಇದ್ವಿ. ಅದರ ಭಾಗವಾಗಿ ನಾವು ಚಿನ್ನರ ವನದರ್ಶನ ಕಾರ್ಯಕ್ರಮದ ಮೂಲಕ ಮಕ್ಕಳನ್ನು ಈ ಟ್ರೀ ಪಾರ್ಕಿಗೂ ಕೂಡ ಕರ್ಕೊಂಬರ್ತಾ ಇದ್ದೀವಿ. ಅಲ್ಲದೆ ಇಂಟರ್ಪ್ರಿಟೇಷನ್ ಸೆಂಟರ್ಗೂ ಕರ್ಕೊಂಬರ್ತಾ ಇದ್ದೀವಿ. ಅಲ್ಲಿ ಅವರಿಗೆ ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ, ವಿಶೇಷ ಪ್ರಾಣಿಗಳು, ಪಕ್ಷಿಗಳು, ಸಸ್ಯವರ್ಗಗಳು, ಇಂಚಿಂಚು ಮಾಹಿತಿಯನ್ನು ಅವರಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂಥರ ಬೆಟ್ಟದ ಮೇಲೆ ಅಂದರೆ ನೀರು ನಿಲ್ಲಲ್ಲ,

5 ವರ್ಷದ ತನಕ ನಾವು ಕೋಕಂ ಅಂತ ಹುಳಿ ಸೊಪ್ಪು ನಮ್ಮ ಊರ್ ಕಡೆ ಆಗುತ್ತೆ, ಕೋಕಂ ಸೊಪ್ಪೆ ಅಂತ ಹೇಳ್ತಾವಲ್ಲ, ಅದನ್ನ ನೆನೆ ಹಾಕೊಂಡು ಜ್ಯೂಸ್ ಮಾಡಿ ಅವ್ನ ಸ್ವಲ್ಪ ಹೊರಗಡೆ ಎಲ್ಲ ಮಾರ್ಕೆಟ್ ಮಾಡ್ದೆ. ನಾನೆಲ್ಲ ಹಳ್ಳಿ ಕಡೆ ಸ್ವಲ್ಪ ಎಲ್ಲ ಕಡೆಗೂ ಗೊತ್ತುಂಟು, ಈ ಕಡೆ ಹೊಸದಾಗಿ ನಾನು ಅದ್ರ ಬಗ್ಗೆ ಪ್ರಚಾರ ಮಾಡೋ ಅವಶ್ಯಕತೆ ಏನು ಬರ್ಲಿಲ್ಲ, ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅದು ತಿನ್ನುವಂತ ಆಹಾರ ವಸ್ತು ಅಂತೇಳಿ. ಅದನ್ನ ಜ್ಯೂಸ್ ಮಾಡಿ ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಒಂದ್ ಸ್ವಲ್ಪ ದಿನ ನಾವೇನು ಅದ್ರಲ್ಲಿ ಆದಾಯ ಬಯಸಲೂ ಇಲ್ಲ, ಕಡಿಮೆ ರೇಟಿಗೆ ಕೊಟ್ಟಿದೀವಿ. ಚೆನ್ನಾಗಿ ಎಲ್ಲ ಜನ ಖರೀದಿ ಮಾಡಿದ್ರು, ತುಂಬಾ ಪ್ರೀತಿಯಿಂದನು ಖರೀದಿ ಮಾಡಿದ್ರು. ಆಮೇಲೆ ಸ್ವಲ್ಪ ದಿನ ದಿನ ದಿನ ಹೋದಂಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಜಾಸ್ತಿ ನಮ್ದು ಮಾರ್ಕೆಟ್ ಆಗ್ಲಿಕ್ಕೆ ಶುರುವಾಯ್ತು. ನಮ್ಮ ತಾಲೂಕಿನ ಒಳಗೆ ನಾವೆಲ್ಲ ಬಿಡುಗಡೆ ಮಾಡಿದ್ವಿ. ಆಮೇಲೆ ಬ್ರಾಹ್ಮಿ ಅಂತ ಒಂಥರ ನಮ್ಮ ತೋಟದಲ್ಲಿ ನಾವು ಬೆಳೆಯುವಂತ ಒಂದೆಲ್ಗ ಅಂತ ಹೇಳ್ತೇವೆ, ಅದರನ್ನ ರಸ ತೆಗೆದು ಅದನ್ನು ಜ್ಯೂಸ್ ಮಾಡಿದೀವಿ. ನಮ್ಮ ಮನೆಯಲ್ಲಿ ನಾವು ಯಾವ ಆಹಾರವನ್ನು ವಸ್ತುವನ್ನ ಬಳಕೆ ಮಾಡ್ತೇವೋ ಅಂತದನ್ನೆಲ್ಲ ನಾವು ಜ್ಯೂಸ್ ಮಾಡ್ಬೇಕು ಅಂತ ವಿಚಾರ ಮಾಡಿ, ಆಮೇಲೆ ನನ್ನ ಮಗ ಸುಮಾರು ಅವನು ಸೊಸೈಟಿಲಿ ಇದ್ಕೊಂಡೆ ಎಲ್ಲ ಜನರ ಪರಿಚಯ ಬೆಳೆಸ್ಕೊಂಡ. ಸ್ವಲ್ಪ ಸ್ವಲ್ಪ ಆವಾಗ ಆವಾಗ ಎಲ್ಲ ಹೊರಗಡೆ ಹುಬ್ಳಿ ಧಾರವಾಡ ಮತ್ತೆ ಬೆಂಗಳೂರು ಕಡೆಗೂ ಎಲ್ಲ ಜನರ ಪರಿಚಯ ಆಯ್ತು. ಎಲ್ಲ ಹೊರಗಡೆ ಬಿಟ್ಟ ಅವನು, ಎಲ್ಲ ಮಾರ್ಕೆಟ್ ಚೆನ್ನಾಗ ಆಯ್ತು. ಸ್ವಲ್ಪ ಸ್ವಲ್ಪ ಆಧಾರನು ನಮ್ಗೆ ಆಯ್ತಾ ಆಯ್ತಾ ಬಂತು. ಇವಾಗ ಏನು ಚೆನ್ನಾಗಿ ಹೋಗ್ತಾ ಇದೆ ನಮ್ದು. ನಾನು ಒಂದು 5 ವರ್ಷ ಸ್ವಂತಾಗಿ ನಾನೇ ವರ್ಕ್ ಕೆಲಸ ಪೂರ್ತಿ ಒಬ್ಬರ ಕೈಗೆ ಒಬ್ಬಿಬ್ರು ತಕೊಂಡು ನಾನೇ ಸ್ವಂತಾಗಿ ರೆಡಿ ಮಾಡಿ ಅವನಿಗೆಲ್ಲ ಹೆಲ್ಪ್ ಮಾಡಿಕೊಟ್ಟೆ. ಇವಾಗ ಸಾಮಾನ್ಯ ನನ್ಗೇನು ಅವಾಗ ಒಂದು 50 ವರ್ಷ ವಯಸ್ಸಾಗಿತ್ತು, ಎಲ್ಲ ಕೆಲಸ ಮಾಡ್ಲಿಕ್ಕೂ ನಮ್ಮಲ್ಲಿ ಶಕ್ತಿ ಇತ್ತು. ಇವಾಗ ನನ್ಗೆ ಈಗ 64-65 ವರ್ಷ ಬಂತು. ಅಷ್ಟೇನು ಹೆಚ್ಚಿಗೆ ಕೆಲಸ ನನ್ನ ಹತ್ರ ಸಾಧ್ಯ ಇಲ್ಲ, ಆದ್ರೆ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಗನಿಗೆ ಕೊಡ್ತೇನೆ. ಮಗ ತುಂಬಾ ಹೊರಗಡೆ ಕಳಿಸ್ತಾನೆ, ಎಲ್ಲ ಮಾರ್ಕೆಟ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅವನಿಗೆ ಒಂದು ಬೆಂಗಳೂರಿನಲ್ಲಿ ನೌಕರಿ ಮಾಡೋದು, ನಮ್ಮ ಮನೆಯಲ್ಲೇ ಒಂದು ನೌಕರಿ ಮಾಡಿದಷ್ಟು ದುಡಿಮೆ ಅವ್ನು ಮಾಡ್ತಾ ಇದ್ದಾನೆ. ಅವನ ಚಿಕ್ಕ ಸಂಸಾರ ಚೆನ್ನಾಗಿ ಮಾಡ್ಕೊಂಡು ಹೋಗುವಷ್ಟು ಅವ ಆದಾಯ ಮಾಡ್ತಾನೆ. ಇಂತ ತುಂಬಾ ಜನರಿಗೂ ನಮ್ಮ ಆದಾಯದಕ್ಕಿಂತ ಜಾಸ್ತಿ ಜನರಿಗೂ ಇದರಿಂದ ಒಳ್ಳೇದಾಗಿದೆ. ಜನರು ನಮ್ಗೆ ಡೈಲಿ ಫೋನು, ನಿಮ್ಮ ಜ್ಯೂಸ್ ಕುಡ್ದ್ರಿಂದ ನಮ್ಗೆ ಏನು ಅಸಿಡಿಟಿ ಕಡಿಮೆ ಆಯ್ತು ಅಂತ ಒಬ್ಬೊಬ್ರು ಫೋನ್ ಮಾಡ್ತಾರೆ. ಒಬ್ಬೊಬ್ರು ಶುಗರ್ ಕಡಿಮೆ, ನೇರಳೆ ಜ್ಯೂಸ್ ನಿಂದ ಶುಗರ್ 3 ಗುಳಿಗೆ ನಾವು ದಿನ ತಕೊಳ್ಳೋ ತಾಯಿ, ನಮ್ಗೆ ಒಂದು ಗುಳಿಗೆ ತಕೊಂಡಿದ್ರೆ ಸಾಕು ನಿಮ್ದು ತುಂಬಾ ಚೆನ್ನಾಗಿ ನಮ್ಗೆ ಅದರಿಂದ ಪ್ರಯೋಜನ ಆಗಿದೆ ಅಂತ ಫೋನ್ ಮಾಡಿ ಹೇಳ್ತಾರೆ. ನಮ್ಗೆ ಅದೇ ಖುಷಿ, ನಮ್ಮ ಆದಾಯಕ್ಕಿಂತ ನಮ್ಗೆ ಜನರಿಗೆ ಹೆಲ್ಪ್ ಆಗಿದೆಯಲ್ಲ ಅಂತ ಹೇಳೋ ಖುಷಿ ತುಂಬಾನೇ. ನಮ್ಮ ಇದನ್ನು ನೋಡ್ಕೊಂಡು ಸಿರ್ಸೆ ಕದಂಬ ಸೊಸೈಟಿ ಅವರು ತುಂಬಾ ಮೆಚ್ಕೊಂಡು ಅವರು ತುಂಬಾ ನಮ್ದನ್ನು ಹೆಲ್ಪ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಅವರು ಹೆಲ್ಪ್ ಕೊಟ್ಟಿದ್ದಾರೆ. ಅವರೇ ನಮ್ಗೆ ಅದರಿಂದ ನಮ್ಗೊಂದು ಪ್ರಶಸ್ತಿನೂ ಬಂತು, ಧಾರವಾಡದ ಪ್ರಶಸ್ತಿಗೂ ಅನುಕೂಲ ಆಗ್ತಿದ್ದಾರೆ. ಅವರೇ ನಮ್ಗೆ ಅದರಿಂದ ನಮ್ಗೊಂದು ಪ್ರಶಸ್ತಿನೂ ಬಂತು, ಧಾರವಾಡದ ಪ್ರಶಸ್ತಿಗೂ ಅನುಕೂಲ ಆಯ್ತು. ಎಲ್ಲ ಜನರ ಪರಿಚಯ ಜಾಸ್ತಿ ಆಯ್ತು, ಚೆನ್ನಾಗಿ ಹೋಗ್ತಾ ಇದೆ. ಇದು ಜ್ಯೂಸ್ ಮಾಡಬೇಕು ಅಂತೇಳಿ ಯಾಕೆ ಅನಿಸ್ತು ನಿಮಗೆ? ಆದ್ರೆ ಹಿಂಗೆ ಮಾಡಬೇಕು, ಹಿಂಗೆ ಜ್ಯೂಸ್ ತೆಗಿಬೇಕು, ಅದು ಎಲ್ಲಾನು ಹೇಗೆ? ಇದೇ ಜ್ಯೂಸ್ ಅನ್ನು ಮಾಡ್ಬೇಕು ಅಂತ ಹೇಳಿ ನನಗೊಂದು ಮನಸ್ಸಿಗೆ ವಿಚಾರ ನಾನಾಗೆ ಬಂದದ್ದು ಇದು. ಆದ್ರೆ ಮಾಡುವಂತ ರೀತಿ ಕರೆಕ್ಟ್ ಆಗಿ ನನ್ಗೇನು ಅಷ್ಟು ಪಕ್ಕ ಅಂದ್ರೆ ನಾವು ಮಾಡ್ತೇವೆ ಮನೆಯಲ್ಲಿ ನಾವು ತಿನ್ನೋ ಆಹಾರ ಈ ತರ ಮಾಡಬಹುದು ಅಂತ ಕಲ್ಪನೆ ಇದ್ರು, ಅದು ಕೆಡದೆ ಹೋದಂಗೆ ಮಾಡಿ ನೋಡ್ಬೇಕು, ಮತ್ತೆ ಅದು ಸರಿ ಟೇಸ್ಟ್ ಬರುವಂಗ್ ಮಾಡ್ಬೇಕು ಅಲ್ಲ. ಅದನ್ನೆಲ್ಲ ಕರೆಕ್ಟ್ ಆಗಿ ನಾವು ಒಂದು ಗೋಕಂಡಲ್ಲಿ ಅಶೋಕ್ ಜ್ಯೂಸ್ ಅಂತ ಇದೆ, ಅವ್ರ ಹತ್ರ ಶರ್ಮಾ ಅವ್ರ ಹತ್ರ ಅವ್ರು ನಮ್ಮನೆಗೆ ಬಂದು ನನ್ಗೆ ಹೇಗೆ ಮಾಡ್ಬೇಕು ಹೇಳುವಂತದ್ದು 2 ದಿವಸ ಉಳ್ಕೊಂಡು ನನಗೆ ಅವ್ರು ಕಲಿಸ್ಕೊಟ್ಟು ಹೋಗಿದ್ದಾರೆ. ಮತ್ತೆ ಅವ್ರ ಮನೆಗೂ ಹೋಗಿ ನಾನು ಸ್ವಲ್ಪ ಮತ್ತು ಅವರ ಕೈಲಿ ಇನ್ನು ಹೆಚ್ಚಿನ ರೀತಿಯಿಂದ ಹೆಲ್ಪ್ ತಕೊಂಡು ಸರಿಯಾದ ರೀತಿಯನ್ನು ಕಲಿಸ್ಕೊಟ್ಟವ್ರು ಶರ್ಮ ಅವರು. ಅವ್ರು 2 ದಿವಸ ನಮ್ಮನೇಲಿ ಉಳ್ಕೊಂಡು ನಾನೇ ಸ್ವಂತ ಮಾಡುವಾಗಲೇ ಅವರು ನಮ್ಮ ಮಗ ಅವ್ರು ಯಾರ ಹತ್ರ ಕೇಳ್ಕೊಂಡು ಕರ್ಸಿದ ಅವರೆಲ್ಲ ನನಗೆ ಹೇಳ್ಕೊಟ್ಟೋದ್ರು ಮಾಡುವಂತ ರೀತಿಯನ್ನು ಅವ್ರು ಕಲಿಸ್ಕೊಟ್ರು. ಮಾರ್ಕೆಟ್ ಮಾಡ್ಲಿಕ್ಕೂ ಅವ್ರು ಈ ರೀತಿ ಅಂತ ಹೇಳಿದ್ರು. ಆ ಕೆಡದೆ ಹೋದಂಗೆ ಅದ್ರ ಸರಿಯಾದ ಪಾಕ ಬರ್ಸ್ಬೇಕು, ಅದ್ರ ಬತ್ಸಬೇಕು, ಬತ್ಸಿ ಬಟ್ಟಿ ತೆಗೆದ್ತಾರ ನಾವು ಮಾಡ್ಬೇಕು, ಅದ ಕೆಡೋದಿಲ್ಲ, ಆರೋಗ್ಯಕ್ಕೂ ಒಳ್ಳೇದು ಅಂತ ಅವ್ರು ಚೆನ್ನಾಗಿ ನಾನು ಕಲಿಸ್ಕೊಟ್ಟವ್ರು. ಅವರು ಜ್ಯೂಸ್ ತೆಗಿಬೇಕು, ಅದನ್ನ ಹಿಂಗ್ ಮಾಡ್ಬೇಕು, ಇಷ್ಟು ಕಾಯಿಸಿ ಇಲ್ಲಿ ಸಾಕಾಗುವಷ್ಟು ಸಿಗದೆ ಹೋದಾಗ ನಾವು ಕದಂಬ ಸೊಸೈಟಿ ಅವರು ನಮ್ಗೆ ಇದನ್ನೆಲ್ಲ ಮತ್ತೆ ನೆಲ್ಲಿಕಾಯಿ ಮತ್ತೆ ಈ ಹುಳಿ ಸೊಪ್ಪನ್ನೆಲ್ಲ ಅವರೇ ನಮಗೆ ಸ್ವಲ್ಪ ಸಪ್ಲೈ ಮಾಡಿಕೊಟ್ಟಿದ್ರು. ಅವರು ನಮ್ಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು. ಮತ್ತೆ ಮಾಡುವಂತ ರೀತಿ ಅಷ್ಟು ಅವ್ರ ಹತ್ರ ನಾವು ಕಲ್ತ್ಕೊಂಡಾಗಿದೆ. ಮತ್ತೆ ನಮ್ಮ ಮಗ ಜನರ ಪರಿಚಯ ಆದ್ರಿಂದ ಯಾವ್ಯಾವ ಕಡೆಯಿಂದ ಎಲ್ಲಿ ಬಾಟ್ಲಿ ಎಲ್ಲಿ ಸಿಗುತ್ತೆ, ಯಾವ್ಯಾವ ಸಾಮಾನಕ್ಕೆ ಬೇಕಾಗುದು ಎಲ್ಲಿ ಸಿಗುತ್ತೆ ಅಂತೆಲ್ಲ ಅವ್ನು ತಿಳ್ಕೊಂಡು ಅವನು ತರಿಸಿದ. ಆಗ 5-6 ವರ್ಷ ಸ್ವಂತ ಮಾಡಿದೆ. ಆಮೇಲೆ ಈಗೆಲ್ಲ ಕೆಲಸದವ್ರು ತಗೊಂಡು ನಮ್ಮ ಊರಲ್ಲೇ ಬಂದಂತ ಮಹಿಳೆಯರು ನಾವು ಇಬ್ಬರು 3-4 ಮಂದಿ ಇದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನೇ ಎಲ್ಲ ಮೇಲ್ಗಡೆ ನೋಡುದು ಯಾವ್ಯಾವ ಸರಿ ಆಯ್ತು ಯಾವ್ದು ಇಲ್ಲ ಅಂತ ನೋಡುದು, ಅವರಿಗೆಲ್ಲ ಹೆಲ್ಪ್ ಕೊಡುದು ಇವಾಗ ನನ್ನ ಕೆಲಸ. ಈಗ ಇವು ಎಲ್ಲವನ್ನು ಕೂಡ ತಂದ್ಕೊಡ್ತಾರಲ್ಲ, ನಿಮ್ಮ ಸಿಪ್ಪೆ ಆಗಿರ್ಬಹುದು ಚಕ್ಕೆ ಆಗಿರ್ಬಹುದು, ಅವರು ಬಂದ ತಕ್ಷಣ ಇಲ್ಲಿ ತಂದು ಕೊಟ್ಬಿಡ್ತಾರ? ಇದಿಷ್ಟೇ ಅಲ್ಲ, ನಾವು ನಮ್ಮ ಊರಲ್ಲಿ ಸಾಮಾನ್ಯ ಒಂದು 100-200 ಮಹಿಳೆಯವರು ಮೊದಲು ಮೊದಲು ಸಾಮಾನ್ಯ ನಮ್ಮ ಕಡೆಗೆಲ್ಲ ಬೇರೆ ಬೇರೆ ವರ್ಗ ಮಹಿಳೆಯವರು ಇದ್ದಾರೆ. ಅವರ ಮನೆಯಲ್ಲಿ ಬೆಳೆದಂತ ಈ ಕೋಕಂ ಸಿಪ್ಪೆ ಆಗಲಿ ನೇರಳೆ ಚಕ್ಕೆನಾಗಲಿ ಎಲ್ಲ ನಮ್ಗೆ ಪರಿಚಯ ಆಯ್ತು. ಜನರಿಗೆ ನಾನೇ ಎಲ್ಲ ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ದಿನ, ಅವರಿಗೂ ನಮ್ಮ ಪರಿಚಯ ತುಂಬಾ ಆಯ್ತು. ಅವರೆಲ್ಲರೂ ತಂದು ನಮ್ಗೆ ಕೊಟ್ಟಾಗ ತುಂಬಾ ಖುಷಿ ಪಟ್ಟಿದ್ದಾರೆ. ಅಂದ್ರೆ ಈ ಸಿಪ್ಪೆ ಕೋಕಂ ಸಿಪ್ಪೆಯನ್ನ ಕೆಜಿ 1-10 ರೂಪಾಯಿ ಮಾರ್ಕೆಟ್ ಆಗದೆ ಹೋದದ್ದನ್ನ ನಾವು ಸ್ಟಾರ್ಟ್ಗೆ ಸಾಮಾನ್ಯ ಕೆಜಿ 30 ರೂಪಾಯಿನಂತೆ ಖರೀದಿ ಮಾಡಿದ್ವಿ. 30 ರೂಪಾಯಿಯಂತೆ ಖರೀದಿ ಮಾಡಿದಂತ ಸಿಪ್ಪೆ ಅವರಿಗೂ ಚಲೋ ಲಾಭ ಆಯ್ತು. ತುಂಬಾ ಜನ ತಂದು ಮನೆಗೆ ಕೊಟ್ಟರು, ನಾವು ಇಲ್ಲೇ ತೂಕ ಮಾಡ್ಕೊಂಡು ತಕೊಂಡ್ವಿ. ಇವಾಗ 1 ಕೆಜಿ 70-80 ರೂಪಾಯಿ ಮಾರ್ಕೆಟ್ ಅವ್ರಿಗೆ, ರೈತ ಮಹಿಳೆಯರಿಗೆ 500 ಮಹಿಳೆಯರು ಸಾಮಾನ್ಯ ನಮ್ಮಿಂದ ವರ್ಷಕ್ಕೆ 4,000-5,000 ರೂಪಾಯಿ ಅವ್ರಿಗೆ ಲಾಭ ಸಿಗುತ್ತೆ. ಯಾವ್ದನ್ನು ನಮ್ಗೆ ಬೇಕಾದಂತ ಗುಣಮಟ್ಟ ತಂದ್ಕೊಡ್ತಾರೆ ಎಲ್ಲ ಒಳ್ಳೇದೇ ಅವ್ರಿಗೆ ನಾವು ಹೇಳೇ ಬಿಡ್ತೇವೆ. ಅದನ್ನ ಹಣ್ಣು ಮಾಡೇ ಕೊಯ್ಬೇಕು, ಕಾಯಿ ಸಿಪ್ಪೆ ನಾವು ಉಪಯೋಗಿಸೋದಿಲ್ಲ, ಬೀಜ ಹಾಕೋದಿಲ್ಲ. ಅದಕ್ಕೆ ಮೊದ್ಲೇ ಹೇಳಿರ್ತೇವೆ, ಚೆನ್ನಾಗಿದ್ದ ಹಣ್ಣಿನ ಸಿಪ್ಪೆನೆ ಒಣಸ್ಕೊಂಡು ತಕೊಬಂದು ಕೊಡ್ತಾರೆ. ಅವ್ರು ಅವ್ರಿಗೆ ಹೇಳ್ತೀರಾ ಹಿಂಗೆ ತೊಂಬನ್ನಿ ಹಿಂಗಿದ್ರೆ ಹೇಳ್ತೇವೆ. ಇಲ್ಲಿ ಅದನ್ನ ನಾವು ತಕೊಳ್ಳೋದಿಲ್ಲ, ಅದು ಎಳೆತಲ್ಲ ಅದನ್ನ ನಾವು ತಕೊಳ್ಳೋದಿಲ್ಲ, ಅದು ಉಪಯೋಗ ಆಗುದಿಲ್ಲ. ಜ್ಯೂಸ್ ಒಳ್ಳೇದಾಗುದಿಲ್ಲ, ಜ್ಯೂಸ್ ಚೆನ್ನಾಗಾಗ್ಬೇಕಂದ್ರೆ ಹಣ್ಣಿನ ಸಿಪ್ಪೆನೆ ಆಗ್ಬೇಕು. ಅವ್ರು ಅದನ್ನೇ ತಂದು ಕೊಡ್ತಾರೆ. ಏನು ಖುಷಿಯಿಂದಾನೆ ಸರಿ ಚೆನ್ನಾಗಿ ಎಲ್ಲರಿಗೂ ಗೊತ್ತುಂಟು, ಅದು ಮಾಡ್ಲಿಕ್ಕೆ ಮಾಡೋ ರೂಢಿ ಎಲ್ಲ ಮೊದ್ಲಿಂದ ಇದೆ ಎಲ್ಲರ ಮನೆಯಲ್ಲೂ. ಆದ್ರೆ ಉಪಯೋಗಿಸುವವ್ರು ಕಡಿಮೆ. ಈಗೆಲ್ಲ ತನ್ನವರ ಇದು ಗೌರ್ಮೆಂಟ್ ತರಕಾರಿ ಉಪಯೋಗಿಸೋದು, ಈ ಮನೇಲಿ ಬೆಳೆದನ್ನ ಬರೀ ಉಪಯೋಗಿಸೋದೇ ಇಲ್ಲ ಇತ್ತು. ಇವಾಗ ಅದನ್ನೆಲ್ಲ ಉಪಯೋಗಿಸ್ತವೆ ಪ್ರತಿಯೊಬ್ಬರು. ಒಂದೆಲ್ಗಂತೂ ಯಾರು ಬಿಡೋದಿಲ್ಲ. ಇವಾಗ 1-25 ಗುಂಟೆ ತೋಟ ಇದೆ, ಅಷ್ಟು ಉತ್ಪನ್ನ ಸಾಕಾಗ್ತಿರ್ಲಿಲ್ಲ ಮನೆಗೆ. ಏನು ಸಾಕಾಗೋಲ್ಲ ಅದಷ್ಟು, ಏನು 1-3-4 ಕ್ವಿಂಟಲ್ ಅಡಿಕೆ ಆಗೋದು ಏನು ಸಾಕಾಗೋದಿಲ್ಲ. ಒಂದು ನಮ್ಮ ಮನೇಲಿ 1-3-4 ಆಕಳ ಉಂಟು, 2 ಗೆಸಿ ದನ ಮತ್ತು 2 ಊರ ಆಕಳ ಮತ್ತು 3-4 ಕರುಗಳೆಲ್ಲ ಒಂಟಿನೂ ಸಾಕೊಂಡಿದ್ವಿ. ತೋಟದ ಉತ್ಪನ್ನ ಬರೀ ಆಕಳಕ್ಕೆ ಜೀವನಕ್ಕೆ ಸಾಕಾಗುದಿಲ್ಲ. ನಮ್ದೇನು ಗದ್ದೆ ಏನೂ ಇಲ್ಲ, ಹುಲ್ಲೇನಿಲ್ಲ, ಹುಲ್ಲು ದುಡ್ಡು ಕೊಟ್ಟು ತಗೊಳ್ಬೇಕಲ್ಲ, ನಾವು ದುಡಿಮೆನೆ ಜೀವನ. ಇಷ್ಟೆಲ್ಲಾನು ಹೇಗೆ ನಿರ್ವಹಿಸ್ತೀರಿ ಇಷ್ಟು? ದೇವರ ಶಕ್ತಿ ಕೊಟ್ಟಿದ್ದೇನೆ ನಾನು ನೋಡ್ರಿ. ಇವಾಗ 63-64 ವರ್ಷ ನನ್ನ ಕೈ ಕಾಲಲ್ಲಿ ಯಾವ್ದೇ ಒಂದು ನೋವು ಇಲ್ಲ, ಗಂಟು ನೋವು ಇಲ್ಲ, ಸೊಂಟ ನೋವು ಇಲ್ಲ. ಬೆಳಿಗ್ಗೆ 6 ಗಂಟೆ ಎದ್ದುಗಂಡಿದ್ರೆ ರಾತ್ರಿ 11 ಗಂಟೆ ತನಕ ಮಲಗೋದು ಇಲ್ಲ, ಕೂಡೋದಿಲ್ಲ ಅಂತೇಳಿದ್ರೆ ತಪ್ಪಿಲ್ಲ. ಸತತ್ ಇದ್ ಕೆಲಸ, ಈ ವರ್ಕ್ ಹೌದು. ನಾವು ತೋಟದ ಕೆಲಸನೂ ಮಾಡ್ಕೊಳ್ಳೋದು, ಆಕಳ ಕೆಲಸನೂ ಮಾಡುದು, ನಮ್ ಸೊಸೆನೂ ಹಾಗೆ, ಮಗ ಫುಲ್ ಹೆವಿ ಇಡೀ ದಿವಸ ಕೆಲಸ, ಸೊಸೆನೂ ಹಾಗೆ, ಮತ್ತೆ 2-3 ಮಂದಿ ಕೆಲಸಗಾರರು. ನಮ್ಮ ಯಜಮಾನರು ಅವ್ರ ತೋಟದ ಕಡೆ ಹೆಚ್ಚು ಕೆಲಸ ನೋಡ್ಕೊಳ್ಳೋದು ನಾವು ಯಜಮಾನ್ರಿ. ಹಾಗಾಗಿ ತೋಟದ ಮಧ್ಯೆ ನಿಸರ್ಗದ ಮಧ್ಯೆ ಇದ್ದು ಇಲ್ಲಿ ಆಹಾರವನ್ನ ತಿನ್ಕೋಂತ ಓಡಾಡ್ಕೊಂತ ಕೆಲಸ ಮಾಡಿದ್ದ ಒಂದು ಒಳ್ಳೇದಾಯ್ತು, ತುಂಬಾ ಒಳ್ಳೇದಾಯ್ತು. ಅದರಿಂದನೇ ನಮ್ದು ಈಗ ಒಂಥರ ಆರಾಮ್ ಜೀವನ ಆಗ್ತಾ ಇದೆ. ನಾವೇನು ದುಡ್ಡು ಜಾಸ್ತಿ ಮಾಡಿ ಏನು ಬ್ಯಾಂಕಲ್ಲಿ ಇಡಲಿಲ್ಲ. ಆದ್ರೆ ನಮ್ಮ ಖರ್ಚಿಗೋ ನಮ್ಮ ಮನೆ ಬಳಕೆಗೋ ನಮ್ಮ ಮನೆ ಬಂದು ಹೋಗಿ ಮಾಡುವಂತ ತುಂಬಾ ಮಂದಿ ಬರ್ತಾರೆ, ರೈತ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇದನ್ನ ನೋಡ್ಲಿಕ್ಕೆ ನಾವು ಎಲ್ಲ ಓಪನ್, ಯಾರು ಬೇಕಾದ್ರೂ ಬಂದು ನಾವು ಮಾಡೋ ರೀತಿಯನ್ನು ಹೇಳ್ತೇವೆ. ಅವರು ಮಾಡಲಿ ಅಂತ ಅವರಿಗೂ ನಾವು ಅದನ್ನ ಮಾಡುವಂತ ರೀತಿ ತೋರಿಸ್ಕೊಡ್ತೇವೆ. ಎಲ್ಲರಿಗೂ ಆರೋಗ್ಯ ಮನೆ ಮನೆಯಲ್ಲಿ ಮಾಡ್ಕೊಳ್ರಿ ಅಂತ ಹೇಳುದು. ಬರ್ತಾರೆ ಜನ, ತುಂಬಾ ಜನ ಬರ್ತಾರೆ, 100-150 ಜನರು, ರೈತ ಮಹಿಳೆಯರು, ಗಂಡಸರು, ಹೆಂಗಸರು ಎಲ್ಲ ತುಂಬಾ ಮಂದಿ ಬರ್ತಾರೆ. ಅವರಿಗೆಲ್ಲ ತೋರಿಸ್ಕೊಡ್ತಾರೆ ಮಾಡೋ ರೀತಿನ. ಆಗ ಯಾರು ಬಂದಿದ್ರು ನಮ್ಗೆ ಏನು ಬೇಜಾರಿಲ್ಲ, ಎಲ್ಲರಿಗೂ ನಾವು ಕುಡಿಲಿಕ್ಕೆ ಕೊಟ್ಟು ಹಂಗೆ ಬರೀದೆ ಬಂದವರನ್ನ ಹಂಗೆ ಕಳಿಸೋದಿಲ್ಲ. ಏನಾದರೂ ಅವ್ರಿಗೆ ತಿಂಡಿ ಅಥವಾ ಕುಡಿಲಿಕ್ಕೆ ಕೊಟ್ಟೆ ಕಳಿಸೋದೆ, ಅದಕ್ಕೆಲ್ಲ ದೇವರೇ ಕೊಟ್ಟಿದ್ದಾನೆ ಅಂತ. ಈ ಜ್ಯೂಸ್ನಿಂದ ಈ ನಮ್ಮ ಈ ಕೈಗಾರಿಕೆ, ಈ ಗೃಹ ಕೈಗಾರಿಕೆನೆ ನಮ್ದು ಈಗ ದೊಡ್ಡದಾಗಿ ಬೆಳೀತಾ ಇದೆ. ಇದರಿಂದನೇ ನಮ್ಗೆ ಆದಾಯ, ಅದರಿಂದನೇ ನಮ್ಗೆ ಜನನೂ ಬೇಕು, ಜನರಿಗೆ ನಾವು ಸಹಕಾರನೂ ಕೊಡಬೇಕು ಈ ತರ. ಮತ್ತೆ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರಿ ಅಂತ ಹೇಳಿದ್ರಿ, ಮತ್ತೆ ಅದನ್ನ ತೀರಿಸೋದು ಕೂಡ ಬಹಳ ಮುಖ್ಯನೇ ಅಲ್ವಾ? ಮತ್ತೆ ಈ ರೀತಿ ಸಾಲ ಸೌಲಭ್ಯ ತಗೊಂಡು ಪಡ್ಕೊಂಡು ಒಳ್ಳೇದಾದು. ಸಾಲ ತಕೊಂಡಿದ್ರಿಂದ ನಮ್ಗೆ ಲಾಭನೇ ಆಗಿದೆ, ತೊಂದರೆ ಏನಾಗಿಲ್ಲ. ಯಾಕೆ ಕೇಳಿದ್ರಿ, 1 ವರ್ಷ ಏನು ಆದಾಯ ಆಗಿಲ್ಲ ನಮ್ಗೆ. ಅವ್ರದ್ದು 1-3 ವರ್ಷ ಕಂತು ಬಿಟ್ಟು ಕೊಟ್ಟಿದ್ರು ಅವರು, 3 ವರ್ಷ ನಂತರ ಸಾಲ ತೀರಿಸ್ರಿ ಅಂತ. 1 ವರ್ಷ ಆದಾಯ ಆಗಿಲ್ಲ, ಸ್ವಲ್ಪ ಬಡ್ಡಿನೂ ಜಾಸ್ತಿನೇ ಆಯ್ತು. 3 ವರ್ಷ ಮುಗಿದ ನಂತರ ನಮ್ದು ಆದಾಯ ಜಾಸ್ತಿ ಆಗ್ತಾ ಹೋಯ್ತು. ನಮ್ಗೆ 1 ವರ್ಷ ತನಕ ಬಂದ ಆದಾಯ ನಮಗೆ ಉಪಯೋಗಿಸ್ಲಿಲ್ಲ, ನಾವು ನಮ್ಮ ಪರಿಸ್ಥಿತಿಯಲ್ಲೇ ನಾವು ಬದುಕಿದೀವಿ. ಆದ್ರೆ ಕಂತು ಸಾಲ ಮುಗಿಸ್ಕೊಂಡ್ಬಿಟ್ರಿ, 3 ವರ್ಷ ಆದ ನಂತರ ಸಾಲ ಚುಕ್ತ ಮಾಡ್ಕೊಂಡು ಒಂದು ಲಾಭ ಸಂಸಾರಕ್ಕೆ ಉಪಯೋಗಿಸ್ಲಿಕ್ಕೆ ಅನುಕೂಲ ಆಯ್ತು. ಅಲ್ಲಿ ತನಕ ಸ್ವಲ್ಪ ಕಷ್ಟ ತುಂಬಾ ಆಯ್ತು. ಯುವಕರಿಗೆ ಯುವತಿಯರಿಗೆ ನೌಕರಿ ಇಲ್ಲ, ಅಲ್ಲಿ ಇಲ್ಲ ಅಂತ ಹೇಳ್ತಿರ್ತಾರೆ, ಏನ್ ಹೇಳ್ತೀರಿ? ಅದೇ ನಾನ್ ಹೇಳೋದು, ಅದೇ ಪ್ರತಿಯೊಬ್ರು ಯಾವುದೇ ಒಂದು ವಿಚಾರ ಮಾಡಿ ಒಂದು ದಂಧೆಯನ್ನ ಶ್ರದ್ಧೆ ಇಟ್ಕೊಂಡು ಅದರಲ್ಲಿ ಮನಸ್ಸು ಇಟ್ಕೊಂಡಿದ್ರೆ ನಮ್ಮ ಆರೋಗ್ಯನೂ ಒಳ್ಳೇದೇ ಆಗುತ್ತೆ. ಅದರಿಂದ ನಾವು ಕೆಲಸ ಮಾಡ್ದಂಗು ನಮ್ದು ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ಧೈರ್ಯದಿಂದ ಮಾಡ್ಬೇಕು, ಮತ್ತೆ ಮನಸ್ಸು ಶ್ರದ್ಧೆ ಮುಖ್ಯ. ಪ್ರತಿಯೊಂದು ಇದಕ್ಕೂ ಅತಿ ಆಸೆ ಪಡಬಾರ್ದು. ನಮ್ಗೆ ಎಷ್ಟು ಸ್ವಲ್ಪ ನಾವು ಯಾವ ತರ ಜೀವನ ನಡೆಸ್ತಿದ್ವಿ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಆದಾಯ ಬಂದ್ರೆ ಸಾಕೊಂಡು ತೃಪ್ತಿ ಪಟ್ಕೊಂಡಾಗ ನಮ್ಗೆ ಆದಾಯ ಜಾಸ್ತಿ ಹೋಗ್ತಾ ಇರ್ತದೆ. ಒಳ್ಳೇದು ಭಾಗ್ಯರೀತಿ ಭಟ್ ಅವರೇ, ಇಲ್ಲಿ ತನಕ ಹಿರಿಯ ರೈತ ಮಹಿಳೆಯಾಗಿ ಅನುಭವಿಸಿದಂತ ಕಷ್ಟ ಸುಖ ಮತ್ತೀಗ ಗೃಹ ಕೈಗಾರಿಕೆ ಮಾಡಿಕೊಂಡು ಮಕ್ಕಳು ನಿಮ್ಮ ಮುಂದೆ ಬೆಳೀತಾ ಇದ್ದಾರೆ, ನೀವು ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದೀರಿ, ಈ ನಿಟ್ಟಿನೊಳಗೆ ನಿಮ್ಗೆ ಪ್ರಶಸ್ತಿ ಕೂಡ ಬಂದಿದ್ದಾವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಭಾಗೀರಥಿ ಭಟ್ ಅವರ ಕೃಷಿ ಅನುಭವಗಳು ಮತ್ತು ಮೌಲ್ಯವರ್ಧನೆ ಅನುಭವಗಳನ್ನು ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಗ 102.3 ಮೆಗಾಹರ್ಟ್ಸ್ಗಳು. ಭಾರತ ಮತ್ತು ಸ್ಕಾಟ್ಲೆಂಡ್ ಕ್ರಿಕೆಟ್ ತಂಡಗಳ ನಡುವೆ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಐಸಿಸಿ ಪುರುಷ ಟಿ20 ವಿಶ್ವಕಪ್ 2021 ಏಕದಿನ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಮುಂದೆ ಮೂಡಿಬರಲಿದೆ. ಸಾಥಿಯೋ, ಜಿಂದಗಿ ಮೇ ಅಕೇಲೆ ಚಲನಾ ಜಬ್ ಶುರು ಕರ್ತೆ ಹೈನ್ ತೋ ಏಕ್ ಹಮ್ ಸಫರ್ ಕೋ ತಲಾಶ್ತಿ ಆಂಖೇ ಹರ್ ಮುಸಾಫಿರ್ ಕೋ ಅಪ್ನಾ ಸಾ ಬನಾ ಲೇನೆ ಕೋ ಆತುರ್ ಹೋತಿ ಹೈ. ಪರ್ ವೋ ತೋ ದಬೇ ಪಾಂವ್ ಕಬ್ ದಿಲ್ ತಕ್ ಪಹುಂಚ ಜಾತಾ ಹೈ ಇಸ್ಕಿ ಖಬರ್ ತೋ ಖುದ್ ಕೋ ಭಿ ನಹೀ ಲಗ್ ಪಾತಿ. ಕುಛ್ ಐಸಿ ಹೀ ಹೋತಿ ಹೈ ಜಿಂದಗಿ ಕಿ ಶುರುವಾತ್. ನೂರಿ ಫಿಲ್ಮ್ ಕಾ ಯೇ ಗೀತ್ ಸುನಿಯೇ ಲತಾ ಮಂಗೇಶ್ಕರ್ ಕೆ ಆವಾಜ್ ಮೇ ಜಾ ನಿಸಾರ್ ಅಖ್ತರ್ ಕೆ ಬೋಲೋ ಕೋ ಸಂಗೀತಬದ್ಧ ಕಿಯಾ ಹೈ ಸಂಗೀತಕಾರ್ ಖಯಾಮ್ ನೇ. आए चोरी चोरी कोई आए चोरी चोरी कोई आए चुपके चुपके सबसे छुपके खाब कई ले जाए चोरी चोरी कोई आए मित्रों, खूबसूरती की परिभाषा पर न जाने कितने लोगों ने कितनी बातें कही हैं, और हर एक की बात अपनी अपनी जगह ठीक भी है, क्योंकि खूबसूरत तो हर इंसान होता है, कोई सूरत से तो कोई सीरत से। सोच और समझ खूबसूरती का हिस्सा ही तो होता है। अब दिल को किसकी कौन सी खूबसूरती भा जाए, ये तो हर एक का अपना दिल ही तय कर सकता है। चलिए आपको सुनवाते हैं एक और खूबसूरत गीत, फिल्म का नाम तुम सा नहीं देखा। मोहम्मद रफी की आवाज है, गीतकार मजरू सुल्तानपुरी हैं और संगीतकार हैं ओपी नय्यर। हंसी देखे हैं तुम सा नहीं देखा हो तुम सा नहीं देखा यूं तो हमने लाख हंसी देखे हैं तुम सा नहीं देखा हो तुम सा नहीं देखा उफ ये नजर उफ ये अदा उफ ये नजर उफ ये अदा कौन न अब होगा फिदा जुल्फ है या बदलियां आंखें हैं या बिजलियां जाने किस किस की आएगी कजा यूं तो हमने लाख हंसी देखे हैं तुम सा नहीं देखा तुम सा नहीं देखा तुम भी हंसी रुत भी हंसी आज ये दिल बस में नहीं तुम भी हंसी रुत भी हंसी तुम भी हंसी रुत भी हंसी आज ये दिल बस में नहीं तुम भी हंसी रुत भी हंसी आज ये दिल बस में नहीं रास्ते खामोश हैं धड़कने मदहोश हैं पिए बिन आज हम चढ़ा नशा यूं तो हमने लाख हंसी देखे हैं तुम सा नहीं देखा हो तुम सा नहीं देखा तुम ना अगर बोलोगे सनम